ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನಿಯ ಇರಬಹುದು. ಹೌದು, ಚಿಕ್ಕುನ್ಗುನಿಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ತಲೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆಕಾಶವಾಣಿ ಬೆಂಗಳೂರು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಾಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರು ವಿಷ ಗುಣಿಸದೆ ವಿಷ ಬಿತ್ತದೆ ವಸುದೇ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗ ಪ್ರಾಯಸ್ ಕಾರ್ಯಕ್ರಮ ಕಿಸಾನ್ ಮನೆಯಲ್ಲಿ ಮೊದಲಿಗೆ 2022 ಸಹಕಾರಿ ರೈತ ಪ್ರಶಸ್ತಿ ಪುರಸ್ಕೃತರಾದ ಮಸ್ಕಿಯ ಶ್ರೀ ಬ್ರಹ್ಮರಂಭ ಪತ್ತಿನ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಅಧ್ಯಕ್ಷರು ಹಾಗೂ ವೈದ್ಯರಾದ ಡಾಕ್ಟರ್ ಶಿವಶರಣಪ್ಪ ಇತ್ಲಿ ಅವರೊಂದಿಗೆ ಲಂಬಾಣಿ ಪದಗಳನ್ನು ಕೇಳುವರಿಗೆ. ಹಾಗಾದರೆ ಮೊದಲಿಗೆ ಕೆಲವು ಪ್ರಕಟಣೆಗಳು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರಿ ಸುರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ. संकट के समय प्रधानमंत्री फसल बीमा योजना. कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर स्थिति बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. योजना आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत सरकार. ಈಗ ಕೇಳಿ 2022 ಸಹಕಾರಿ ರೈತ ಪ್ರಶಸ್ತಿ ಪುರಸ್ಕೃತರಾದ ಮಸ್ಕಿಯ ಶ್ರೀ ಬ್ರಹ್ಮರಾಂಭ ಪತ್ತಿನ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಅಧ್ಯಕ್ಷರು ಹಾಗೂ ವೈದ್ಯರಾದ ಡಾಕ್ಟರ್ ಶಿವಶರಣಪ್ಪ ಇತ್ಲಿ ಅವರೊಂದಿಗೆ ಸಂದರ್ಶನ. ಕಂತ ಬ್ರಹ್ಮರಾಂಭ ಪತ್ತಿನ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಇದರ ಅಧ್ಯಕ್ಷರು ಮತ್ತು ಈ ಭಾಗದಲ್ಲಿ ಅತ್ಯಂತ ಹೆಸರುವಾಸಿಯಾದಂಥ ವೈದ್ಯರು ಡಾಕ್ಟರ್ ಶಿವ ಪ್ರಶಸ್ತಿ ಸಹಕಾರ ರತ್ನ 2022 ಸರ್ಕಾರ ಸಹಕಾರ ಒಂದು ಕ್ರಮದಲ್ಲಿ ಅವರ ಸಹಕಾರಿ ಕ್ಷೇತ್ರದಲ್ಲಿ ಸಲ್ಲತಕ್ಕಂಥ ಸೇವೆ ಮತ್ತು ಮಸ್ಕಿಯಲ್ಲಿ ಹುಟ್ಟು ಹಾಕಿದಂಥ ಶ್ರೀ ಬ್ರಹ್ಮರಾಂಭ ಪತ್ತಿನ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಇದರ ಒಂದು ಕಾರ್ಯಚಟುವಿಕೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶಿವಶರಣಪ್ಪ ಇತ್ಲಿಯವರ ಒಂದು ಸಂದರ್ಶನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ಬನ್ನಿ, ಅವರಿಂದ ಕೆಲವೊಂದಿಷ್ಟು ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಳ್ಳಂತ. ನಮಸ್ಕಾರ ಡಾಕ್ಟರ್ ಶಿವಶರಣಪ್ಪ ಇತ್ಲಿಯವರ, ಇತ್ತೀಚೆಗೆ ತಮಗೆ ಸಹಕಾರಿ ರತ್ನ ಅಂತಕ್ಕಂಥ ಒಂದು ಪ್ರಶಸ್ತಿ ಬಂತು. ಎಲ್ಲ ಕೇಳುಗರ ಪರವಾಗಿ ಮತ್ತು ಆಕಾಶವಾಣಿ ಪರವಾಗಿ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ನಾವು ಎಲ್ಲ ಒಂದು ಪರಿಚಯವನ್ನು ಮಾಡಿಕೊಡಿ. ನನ್ನ ಹುಟ್ಟೂರು ರಾಯಚೂರು, 1944 ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ನಾವು ಹುಟ್ಟಿದವನು. ಹಂಗಾಗಿ ನಮ್ಮ ಉರ್ದು ಮೀಡಿಯಂನಲ್ಲಿ ಮತ್ತು ವಿವೇಕವರ್ಧಿನಿ ಅಂತ ಕಾಲೇಜುಗಳಲ್ಲಿ ಹೋದರು. ಆಗಿನ ಕಾಲದಲ್ಲಿ ಉರ್ದು ಪ್ರಭಾವ ಎಷ್ಟಿತ್ತಂದರೆ ಉಸ್ಮಾನಿಯಾ ಯೂನಿವರ್ಸಿಟಿಯಲ್ಲಿ ವೈದ್ಯಕೀಯ ಶಿಕ್ಷಣ, ಇಂಜಿನಿಯರಿಂಗ್, ವಕೀಲಿ ವೃತ್ತಿ. ಕ್ಲಾಸಿಂದ 10ನೇ ಕ್ಲಾಸ್ವರೆಗೆ ಯಾವ ಶಾಲೆಯಲ್ಲಿ ಓದಿದಿರಿ? ನಾವು ಕೇಂದ್ರ ಪ್ರಾಥಮಿಕ ಶಾಲೆ ಅಂತ ಅದರಲ್ಲಿ 1ನೇ ಕ್ಲಾಸ್ ಓದಿದೆ, ಮತ್ತು 2-3ನೇ ಕ್ಲಾಸು ವೀರಭದ್ರೇಶ್ವರ ದೇವಸ್ಥಾನ ಕೋಟೆಯೊಳಗೆ ಇತ್ತು, ಮತ್ತು ಪ್ರೀ ಪ್ರೈಮರಿ ಅಂದರೆ ಪ್ರಾಥಮಿಕ ಪೂರ್ವ ಉರ್ದು ಪ್ರಭಾವ ಜಾಸ್ತಿ ಇತ್ತು. ಕನ್ನಡ ಕಲಿಸೋರು ಕೇವಲ ಸ್ವಾಮೀಜಿಗಳು, ಅಯ್ಯನವರುಗಳಿದ್ದರು. ನಮ್ಮ ಮನೆ ಗುರುಗಳಾದ ಗುರುಪಾದಯ್ಯ ಸ್ವಾಮಿ ಅವರಿಗೆ ರಾಯಚೂರಲ್ಲಿ ಆಯಿತು. 10ನೇ ಕ್ಲಾಸ್ ಆದಮೇಲೆ ಮುಂದೆ ಶಿಕ್ಷಣ ಎಲ್ಲಿಗೆ ಹೋಯ್ತಮ್ಮ? ಹೈಸ್ಕೂಲ್ ಓದಾಗ HSC ಅಂತ 1 ವರ್ಷ 11ನೇ ವರ್ಗ ನಮಗೆ ಬೋರ್ಡ್ ಎಕ್ಸಾಮಿನೇಷನ್. ಈಗಿನ ಥರ CET ಇದ್ದು ಮೈಸೂರು, ಬೆಂಗಳೂರು, ಬಳ್ಳಾರಿ ಮತ್ತು ಹುಬ್ಬಳ್ಳಿ ಪ್ರತಿ ಕಾಲೇಜ್ಗೂ ಅರ್ಜಿಯನ್ನು ನಾವು ಹಾಕಬೇಕಾಗ್ತಿತ್ತು. ಸುಮಾರು 1-8 ವರ್ಷದ ನಂತರ ಈಗ CET ಎಲ್ಲ. ಅಕಲ್ಪವಾಗಿ ಅಥವಾ ಸಡನ್ ಆಗಿ ತಾವು ವೈದ್ಯಕೀಯ ಒಂದು ಶಿಕ್ಷಣಕ್ಕೆ ಎಂಟ್ರಿ ಆದರೆ ಹೇಗೆ? ನಾ 8ನೇ ವರ್ಗದಾಗಿನಿಂದ ನಾನು ಆ ಕೊನೆ ರ್ಯಾಂಕ್ನಲ್ಲಿ ಇರ್ತಿದ್ದೆ 8ನೇ ಕ್ಲಾಸ್ವರೆಗೂ. 9ನೇ ಸಬ್ಜೆಕ್ಟ್ ಏನಿದ್ದು ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ ಎಲ್ಲ ಸ್ಕೂಲಿಗೆ ಟಾಪರ್ ನಾನು. ಅದು ಎಷ್ಟು ಕಷ್ಟದ ಕಾಲ ಅಂದರೆ 125 ವಿದ್ಯಾರ್ಥಿಗಳು ಪರೀಕ್ಷೆಗೆ ಬೋರ್ಡ್ ಎಕ್ಸಾಮ್ ಕೂತರೆ ಕೇವಲ 14 ಜನ ಮಾತ್ರ ಪಾಸಾಗಿದ್ದೆವು. ಅದರೊಳಗೆ ನನಗೆ ಟಾಪರ್ ಈ ಇತಿಹಾಸ. ತಮಗೆ ವೈದ್ಯಕೀಯ ಶಿಕ್ಷಣ ಎಲ್ಲಿ ಯಾವ ಕಾಲೇಜಲ್ಲಿ ಸೀಟ್ ಸಿಕ್ತು ತಮಗೆ? ಆದರೆ BS ಫಸ್ಟ್ ಟೈಮ್ ಇಂಟರ್ವ್ಯೂ ಹೋದಾಗ ಕನ್ನಡ ಮೀಡಿಯಮ್ ಅಂತ ನನಗೆ ಒಂಥರ ಕನ್ನಡ ಪಂಡಿತರು ಬಂದರು ನೋಡ್ರಿ ಅಂತ ಮಾತಾಡ್ತಿದ್ರು. ನಮ್ಗೆ ಹ್ಯಾವ್ ಯು ಟು ಸೇ ಎನಿಥಿಂಗ್ ಅಂತ ಕೇಳ್ತಾರೆ, ಏನಿಲ್ಲ ಅಂದ್ರೆ ಯು ಕ್ಯಾನ್ ಗೋ ಅಂತ. ಮೆಡಿಕಲ್ ಶಿಕ್ಷಣಕ್ಕೆ ಒಂದು ಹೌದ್ರಿ, ನಾನು ಮೆಡಿಕಲ್ ಸೀಟ್ ಮೈಸೂರು ಕೇಳಿದ್ದೆ. ಮೈಸೂರು ಕೊಡೋದ್ ಬದಲು ನಾವು ಉತ್ತರ ಕರ್ನಾಟಕದವನು ಆದ್ದರಿಂದ ಹುಬ್ಬಳ್ಳಿಗೆ ನನ್ನ ಕೊಟ್ಟರು. ಮತ್ತು ಅವಾಗ ಭಾರಿ ಕಡಿಮೆ ಟ್ಯೂಷನ್ ಫೀಸ್. 65ನೇ ಇಸವಿಯಲ್ಲಿ ಕೇವಲ 800 ರೂಪಾಯಿಗಳಲ್ಲಿ ನಾನು ವೈದ್ಯಕೀಯ ಅಭ್ಯಾಸವನ್ನು ಮುಗಿಸಿ ಬಂದವನು. ವೈದ್ಯಕೀಯ ಶಿಕ್ಷಣ ಪ್ರಾರಂಭ ಮುಗಿಸಿದ ಮೇಲೆ ತಮ್ಮ ವೃತ್ತಿ ಜೀವನ ಎಲ್ಲಿ ಪ್ರಾರಂಭವಾಯಿತು ತಮ್ಮದು? 74-65 1 ವರ್ಷ ಶಿಕ್ಷಕನಾಗಿ ಒಂದು ಸಂದರ್ಭ ಸಿಕ್ಕದ್ದು ನನಗೆ, ಅದು ಒಂದು ಸುದೈವ ಅಂತೀನಿ. ಈಗ ತಾವು ವೈದ್ಯಕೀಯ ಶಿಕ್ಷಣವನ್ನು ಮುಗಿಸಿ ನೇರವಾಗಿ ಎಲ್ಲಿಗೆ ಬಂದ್ರಿ? ಏನು ಸರ್ಕಾರಿ ಉದ್ಯೋಗ ಬಂದಾಗ ಹೌಸ್ಮನ್ಶಿಪ್ ಎಲ್ಲ ಮುಗಿಸಿ ಬಂದಾಗ ಆಮೇಲೆ ಡಾಕ್ಟರ್ ರಂಗೋಜಿ ಸೊ ಅವರ ಆಸ್ಪತ್ರೆಯಲ್ಲಿ ನನಗೆ ಸೇವೆ ಮಾಡ್ತಕ್ಕಂಥ 6 ತಿಂಗಳವರೆಗೆ ಅವರ ಆಸ್ಪತ್ರೆಯಲ್ಲಿ. ಮತ್ತು ನಾನು ಮುಂದೆ ಎಲ್ಲಿ ಹೋಗಬೇಕಪ್ಪ ಅಂತ ಹೆಂಗೆ ವಿಚಾರ ಮಾಡಿದೆ. ಆವಾಗೆಲ್ಲ ಗಂಗಾವತಿ ಮಾಡಲೋ, ಕಾರಟಗಿ ಮಾಡಲೋ, ಸಿಂಧನೂರು ಮಾಡಲೋ ಅಂತ ಬಂತು. ಎಲ್ಲಕ್ಕಿಂತ ನಮ್ಮ ರಾಯಚೂರಿನಲ್ಲಿ BSc ಕಲಿಯುವಾಗ ಫ್ರೆಂಡ್ನ ಮಸ್ಕಿ ನೋಡಿದ್ದಕ್ಕೆ ಹೋಗೋಣ ಅಂತ ಮತ್ತೆ ಕೊನೆಗೆ ಡಿಸೈಡ್ ಮಾಡಿ ಆಮೇಲೆ ಇಲ್ಲಿ. ಆದರೆ ಬಾಡಿಗೆ ಮತ್ತು ಜೀವನ ವೃತ್ತಿ ಜೀವನ ಪ್ರಾರಂಭ ಆಯಿತು. ಈಗ ಸತತವಾಗಿ 8 ವರ್ಷ ತಮ್ಮದು ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರಿ. 8 ವರ್ಷ ಆಯ್ತು ಈಗ? ಈಗ ಇಲ್ಲಿವರೆಗೆ 71ನೇ ಇಸವಿಯಿಂದ ಈಗ 2022 ಅಂದರೆ ಸುಮಾರು 53ನೇ. ಈ ಒಂದು ಕ್ಷೇತ್ರ, ಈ ಸಹಕಾರಿ ಕ್ಷೇತ್ರ ಯಾಕೆ ತಮಗೆ ಆಕರ್ಷಣೆ ಆಯಿತು? ಸಹಕಾರಿ ಕ್ಷೇತ್ರ ಹೇಗೆ ಆಕರ್ಷಣೆ ಬಂತು ತಮಗೆ? ವೈದ್ಯಕೀಯ ಕ್ಷೇತ್ರದಲ್ಲಿ ಸುಮಾರು 40-50 ಹಳ್ಳಿಗಳು ಸುತ್ತಮುತ್ತ ಸಿಂಧುನಿಗೆ ಅಡ್ಡಾಡಿ ಹೆರಿಗೆ ಸಹಿತ ಮನೆಗಳಿಗೆ ಹೋಗಿ ಮಾಡಿದಂಥ ವೈದ್ಯ ನಾನು. ಆ ಒಂದು ಹೋದಾಗ ನನಗೆ ಅತ್ಯಂತ ಪ್ರೀತಿಯಿಂದ ಎಲ್ಲ ಮಾಡಿ ಬೆಳೆದದ್ದ ಒಂದು ಇಡೀ ಮಸ್ಕಿಗೆ ಅಲ್ಲದೆ ಇಡೀ ಸುತ್ತಮುತ್ತ ಒಂದು 40 ಹಳ್ಳಿಗಳು, 3 ತಾಲೂಕು ಅಂದರೆ ಸಿಂಧನೂರು, ಲಿಂಗಸುಗೂರು, ಮಸ್ಕಿ, 3 ತಾಲೂಕುಗಳ ಸುಮಾರು ಹಳ್ಳಿಗಳಲ್ಲಿ ಬಹಳ ಹೆಸರುವಾಸಿ ವೈದ್ಯವನು ಮಸ್ಕಿಗೆ. ಹಾಗಾಗಿ ಏನಾರು ಸೇವೆ ಮಾಡಲು ಏನಾರು ಅವರಿಗೆ ಸಹಾಯ ಮಾಡಬೇಕಂದ್ರೆ ಆರ್ಥಿಕ ವ್ಯವಸ್ಥೆ ನಮ್ಮದು ಚೆನ್ನಾಗಿರಬೇಕು. ಆರ್ಥಿಕ ವ್ಯವಸ್ಥೆ ಚೆನ್ನಾಗಿರ್ಬೇಕಾದ್ರೆ ನನ್ನ ವ್ಯಕ್ತಿಗತ 1 ಲಕ್ಷ ರೂಪಾಯಿನ ಕೈಯಲ್ಲಿ ನೋಡ್ತೀನೋ ಇಲ್ಲೋ ಅಥವಾ ಎಣಿಸ್ತೀನೋ ಇಲ್ಲೋ ಅನ್ನೋ ಒಂದು ಭಾವನೆ ಇತ್ತು. ಕಡಿಮೆ ದರದಲ್ಲಿ ಮಾಡಿಕೊಡುವಂತ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೆ. ಮತ್ತೆ ಒಂದು ಬ್ಯಾಂಕ್ ಅಥವಾ ಒಂದು ದುಡ್ಡಿನ ಸೋರ್ಸ್. ನಮ್ಮ ತರುಣ ಮಿತ್ರರು ಮಹಾಂತೇಶ್ ಮಸ್ಕಿ ಮತ್ತು ಅವರ ಟೀಮ್ ದಯಾನಂದ ಜೋಳ, ನಮ್ಮ ಗಚ್ಚಿನ ಮಠ ಅಂತ ಇದೆ, ಆ ಗಚ್ಚಿನ ಮಠದಲ್ಲಿ ಶಾಲೆ ಪ್ರಾರಂಭ ಮಾಡಿದರು. ಅವರು ಕೋಣೆಗಳಿಗೆ ಝೋಪಡಿ ತರಹ ಮಾಡಿ ಸಿಮೆಂಟ್ ಚೀಲಗಳು ಎಲ್ಲೋ ಖಾಲಿ ಇದ್ದವನ್ನು ತಂದು ಮೇಲೆ ಹೊದಿಸಿ ಕ್ಲಾಸ್ ರೂಮ್ಗಳನ್ನು ಮಾಡಿದರು. ಅದು ನನ್ನ ಮನಸ್ಸಿನ ಮೇಲೆ ಬಹಳಷ್ಟು ಪರಿಣಾಮ ಆಯಿತು. ನಾವು ಯಾಕೆ 2000 ಇಸವಿಯೊಳಗೆ ಪರ್ಮಿಷನ್ ತಂದು ವೀರೇಶ್ ಚೌಧರಿ ಒಂದು ಸಂಸದರಾದ ವೆಂಕಟೇಶ್ ನಾಯಕ್ ಅವರು ಅದರ ಉದ್ಘಾಟನೆ ಮಾಡಿದರು. ಮತ್ತು 2 ವರ್ಷಗಳನ್ನು ಸಹಕಾರಿಯಲ್ಲಿ ಮಾಡಿದ್ವಿ. 5 ವರ್ಷದ ನಂತರ ಅವರು ವೀರೇಶ್ ಚೌಧರಿ ಅವರು ಅವಾಗ ಸಲಹಾ ಸಮಿತಿ ಸದಸ್ಯನಿದ್ದೆ ಪ್ರಾರಂಭಿಕ ಹಂತದಲ್ಲಿ. ನಂತರ 5 ವರ್ಷದ ಒಂದು ಪಿರಿಯಡ್ ಅವರು ವೀರೇಶ್ ಚೌಧರಿ ಅದು ಮುಗಿದ ಮೇಲೆ ನನಗೆ ಮಾಡಿದರು. ಈಗ ಸತತವಾಗಿ 4ನೇ ಬರಾಂಬ ಪತ್ತಿನ ಸೌಹಾರ್ದ ಸಹಕಾರ ಸಂಘ ನಿಮಿತ್ತ 2000 ಅಂದರೆ 5/5/2000 ಪ್ರಾರಂಭವಾಗಿ ಹೇಗೆ ಇಲ್ಲಿ ಈ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಿದ ಮೇಲೆ ಎಷ್ಟು ಜನ ಸದಸ್ಯರಿದ್ದಾರೆ, ಇಲ್ಲಿ ಬಂಡವಾಳ ನಿರ್ವಹಣೆ ಯಾವ ರೀತಿ ಇದೆ? ಷೇರು ಬಂಡವಾಳದಿಂದ ಪ್ರಾರಂಭವಾದಂಥ ಒಂದು ಸಂಸ್ಥೆ ಹೆಚ್ಚಿಗೆ ಮಾಡಿ 1,000 ಮಾತ್ರ ಎಲ್ಲರಿಗೂ ಕಂಪಲ್ಸರಿ ಮಾಡಬೇಕು ಮೆಂಬರ್ಶಿಪ್ ಅಂತ ಹೇಳಿ ಮಾಡಿದ್ದೇವೆ. ಆದ್ರೂ ಇವತ್ತು 6 ಕೋಟಿವರೆಗೂ ನಮ್ಮ ಬಂಡವಾಳ ಅಂದರೆ ಷೇರು ಬಂಡವಾಳರಿದ್ದಾರೆ. ಅಂದರೆ ಇವರೆಲ್ಲರೂ 1,000 ಷೇರ್ ಹಾಕ್ತಾರೆ ಮತ್ತು ಇವರೆಲ್ಲ 25 ಲಕ್ಷ 2021-22 ವರ್ಷಕ್ಕೆ ಬಂದಿದೆ. ಆಮೇಲೆ ಠೇವಣಿ ನಮ್ಮ ಹಣ ಠೇವಣಿ ಇದೆ. ಸಾಲ ಮುಂಗಡಗಳು ನಾವು ಕೊಟ್ಟದ್ದು 233 ಕೋಟಿ. ಒಟ್ಟು ವ್ಯವಹಾರ 497 ಕೋಟಿ. ನಂತರ 2-3 ವರ್ಷದ ನಂತರ ನಾವು ಶಾಖೆಗಳನ್ನು ಯಾಕೆ ಮಾಡಬಾರದು ಅನ್ನೋ ಒಂದು ಉದ್ದೇಶ ಬಂದು ನಾನು ಅಧ್ಯಕ್ಷ ಆದಮೇಲೆ ಹೆಸರು ಚಲೋ ಇಲ್ಲ ಆವಾಗನೇ ಬೆಂಗಳೂರಲ್ಲಿ ಯಾವುದೋ ಒಂದು ಗಲಾಟೆ ಇದಾಯಿತು ಇರಲಿಲ್ಲ ಆ್ಯಕ್ಚುಲಿ. ಆದರೂ ನಾವು ಲಿಂಗಸೂರು ಶಾಖೆ ಪ್ರಾರಂಭ ಮಾಡಿದ್ದೀವಿ. ನಂತರ ಸಿರುಗುಪ್ಪದಲ್ಲಿ ಒಂದು ಶಾಖೆ, ಕವಿತಾಳು, ರಾಯಚೂರು ಮತ್ತು ಇತ್ತೀಚೆಗೆ ಸಿಂಧನೂರಿನಲ್ಲಿನೂ ಒಂದು ಶಾಖೆ ಮಾಡಿ ಈಗ 6 ಶಾಖೆಗಳಿದ್ದಾವೆ. ಈಗ ಸದ್ಯ ತಮ್ಮ ಒಂದು ಸಹಕಾರಿ ಸಂಘದ ವತಿಯಿಂದ ಏನು ಶ್ರೀ ಭ್ರಮರಾಂಬ ಪತ್ತಿನ ಸೌಹಾರ್ದ ಸಹಕಾರಿ ಸಂಘ ನಿಮಿತ್ತ ಇದೆ, ಏನೇನು ಒಂದು ಸಾಲಗಳನ್ನು ಕೊಡ್ತೀರಿ, ಯಾವ್ಯಾವಕ್ಕಾಗಿ ರೈತರಿಗೆ ಸಾಲಗಳು ಸಿಗ್ತಾ ಇದ್ದಾವೆ, ಯಾವ್ಯಾವ ಒಂದು ಯೋಜನೆಗಳು ಇಲ್ಲಿ ಪ್ರಾರಂಭ ಇದಾವಂತಿರ್ತಾವೆ? ಶ್ಯೂರಿಟಿ ಲೋನ್ ಅಂತ 25,000 ಹೆಚ್ಚಿನ ಏನು ನಾವು ಸೆಕ್ಯೂರಿಟಿ ಅದು ಇಲ್ಲದೆ. ಆಮೇಲೆ ಹೆಚ್ಚಿನ ಸಾಲ ಅಂದರೆ 50,000 ವ್ಯಾಪಾರಿಗಳಿಗೆ ವ್ಯಾಪಾರಕ್ಕೋಸ್ಕರ ಅಂತೇಳಿ 50,000 ನಿಗದಿಯಾಗಿತ್ತು. ಆದರೆ ನಾನು ಅಧ್ಯಕ್ಷನಾದ ನಂತರ ಇದರ ಲಿಮಿಟ್ವರೆಗೆ ನಾವು ಸಾಲ ಕೊಟ್ಟಿದ್ದೇವೆ. ಮತ್ತು ಈ ಶ್ಯೂರಿಟಿ ಲೋನ್ ಅಂತ ಏನಿತ್ತು ಅದು ಇಟ್ಟಿದ್ದೀವಿ, ಅದನ್ನು ಈಗ 30,000-50,000 ಕೊಡ್ತಾ ಇದ್ದೇವೆ. ಈಗ ರೈತರಿಗಾಗಿ ಏನು ಅಂತ, ರೈತರಿಗಾಗಿ ಯಾವ ಸಾಲಗಳನ್ನು ವಿತರಿಸಲ್ಲ, ಯಾಕಂದರೆ ಜಮೀನನ್ನು ಅಡವು ಮಾಡಿಕೊಳ್ಳೋಕೆ ಪ್ರಾವಿಷನ್ ಇಲ್ಲ ಸಹಕಾರ ಇದರೊಳಗೆ. ನಾವು ಮೊದಲಿನ ಸಹಕಾರಿ ಕಾಯ್ದೆ 1959 ಹಳೆಯ ಸಹಕಾರಿ ಕಾಯ್ದೆಯಲ್ಲಿ ನಾವು ಪ್ರಾರಂಭಿಸಿದ್ದೆವು. ಅಲ್ಲಿಯೂ ಸಹಿತ ರೈತರಿಗೆ ಕೊಡ್ತಕ್ಕಂಥ ಏನು ಪ್ರಾವಿಷನ್ಗಳು ಇರಲಿಲ್ಲ. ನಾವು ಪ್ರಾರಂಭಿಸಿದ್ದು ಫಸ್ಟ್ 1904 ಹಳೆ ಕಾಯ್ದೆಯಲ್ಲಿ ಸ್ಟಾರ್ಟ್ ಮಾಡಿದ್ವಿ 1959. ನಂತರ 2001 ಹಳೆಯ ಸಹಕಾರಿ ಇದರೊಳಗೆಲ್ಲ ಸರ್ಕಾರ ಹಸ್ತಕ್ಷೇಪ ಇರ್ತಿತ್ತು, ಡೈರೆಕ್ಟರ್ಗಳು ಅಥವಾ ಸರ್ಕಾರಿ ವತಿಯಿಂದ ರಿಸ್ಟ್ರಿಕ್ಷನ್ಸ್ ಇರ್ತದ್ದು, ಮತ್ತು ರಿಸರ್ವ್ ಬ್ಯಾಂಕಿನ ಕೆಲವೆಲ್ಲ ಫಾಲೋ ಮಾಡಬೇಕಾಗ್ತದೆ, ನಿಯಮಗಳಿರ್ತದ್ದು. ಈ ಸೌಹಾರ್ದ ಕಾಯ್ದೆ ಅಂದರೆ ಇದರಲ್ಲಿ ಸರ್ಕಾರದ ಹಸ್ತಕ್ಷೇಪ ಏನೂ ಇಲ್ಲ, ಏನು ಹತ್ತೋದಿಲ್ಲ ಅಂತ ನಾವು ಸೌಹಾರ್ದ ಕಾಯ್ದೆಯನ್ನು ಆಯ್ಕೆ ಮಾಡಿಕೊಂಡು 2001. ಈಗ ನೋಡ್ರಿ, ಸಹಕಾರಿ ಪತ್ತಿನ ಸಂಘಗಳು, ಸಹಕಾರಿ ಸಂಘಗಳಿರ್ಬೋದು ಅಥವಾ ಕೋಆಪರೇಟಿವ್ ಸೊಸೈಟಿಗಳಿರ್ಬೋದು, ಪತ್ತಿನ ಸೌಹಾರ್ದ ಸಹಕಾರಿ ಸಂಘಗಳಿರ್ಬೋದು, ಇಲ್ಲಿ ಯಾವ ರೀತಿ ತತ್ವಗಳಿರಬೇಕು, ಬೆಳಿಬೇಕಾದ್ರೆ ಒಂದು ಸಂಸ್ಥೆ ಬೆಳಿಬೇಕಾದ್ರೆ ಹೇಗೆ ಕೆಲಸ ಮಾಡಬೇಕು, ಎಲ್ಲರೂ ಯಾವ ಒಂದು ತತ್ವಗಳನ್ನು ಹೊಂದಿರಬೇಕು ಎಲ್ಲರೂ ತಲೆಯೊಳಗೆ? ನಾನು ಒಬ್ಬ ಸಹಕಾರಿ ಅಧ್ಯಕ್ಷನಾಗಿ ಯಾವಾಗಾದರೂ ನಮ್ಮ ಯಾರು ಹೇಳಬೇಕು ಸಂಬೋಧನೆ ಮಾಡೋದಿದ್ದರೆ ನಾನು ಹೇಳ್ತಾ ಇರ್ತೇನೆ. ನಮ್ಮ ಸಿಬ್ಬಂದಿಯವರು, 3ನೇದು ಆಡಳಿತ ಮಂಡಳಿ, ಇವು 3 ಆಧಾರ ಸ್ತಂಭಗಳು ಗಟ್ಟಿ, ಪಾರದರ್ಶಕತೆ ಟ್ರಾನ್ಸ್ಪರೆನ್ಸಿ, ಇನ್ನೊಂದು ಪ್ರಾಮಾಣಿಕತೆ ಆನೆಸ್ಟಿ. ಇವೆರಡಿದ್ದಾಗ ನಮ್ಮ ಯಾವ ಸಂಸ್ಥೆ ವೈದ್ಯನಾಗಿರ್ಬೋದು, ವ್ಯಾಪಾರಿಯಾಗಿರ್ಬೋದು, ಸಹಕಾರಿಯಾಗಿರ್ಬೋದು, ನಾವು ಯಾವಾಗಲೂ ಜೀವಂತವಾಗಿರ್ತೇವೆ. ಮತ್ತು ಎಲ್ಲರಿಗಿಂತನೂ ಸಮಾಜದಲ್ಲಿ ಪಾರದರ್ಶಕತೆ, ನಾವು ಏನು ಮಾಡ್ತೀವಿ ಒಳಗೊಂದು ಹೊರಗೊಂದು ಇರಬಾರ್ದು, ಏನಿದ್ದದ್ದು ಎಲ್ಲರಿಗೂ ಗೊತ್ತಿರಬೇಕು, ನಮ್ಮ ಒಳಗೂ ಏನಿದೆ ಅಂತ ಒಬ್ಬ ಸಾಮಾನ್ಯ ಮನುಷ್ಯನ ಸಹಿತ ಗುರುತಿಸ್ತಕ್ಕಂಥ ಒಂದು ಮನೋಭಾವ ನಮ್ಮಲ್ಲಿದ್ದಾಗ ಯಾರು ನಮ್ಮ ಕಡೆ ಬೆರಳು ತೋರಿಸ್ತಕ್ಕಂಥ ಒಂದು ಪ್ರಸಂಗ ಜೀವನದಲ್ಲಿ ತಂದ್ಕೋಬಾರ್ದು ಅನ್ನೋದನ್ನು ನಾನು ಹೇಳ್ತಾ ಇರ್ತೇನೆ. ಅದರಂಗೆ ನಾವು ನಡ್ಕೊತ ಬಂದದ್ದೇ ಬೆನ್ನೆಲುಬು, ಮಹಿಳೆ ನಮ್ಮ ಮನೆ ನಡಿಬೇಕಾದ್ರೆ ಮಹಿಳೆ ಮುಖ್ಯ. ನಿಮ್ಮ ಬ್ಯಾಂಕಿನ ವತಿಯಿಂದ ಸಹಕಾರಿ ಒಂದು ಪತ್ತಿನ ಸೌಹಾರ್ದ ಸಹಕಾರೀಕರಣ ಅಂತ ತಕ್ಕೊಂಡು ಸುಮಾರು 4 ವರ್ಷಗಳಿಂದ ಮಹಿಳೆಯರ ಗುಂಪುಗಳನ್ನು ಮಾಡಿ ಅಂದರೆ ಸಹ ಸಾಲಗಾರರು, ಅದಕ್ಕೆ ಹೇಗೆ ಮಾಡೋಣ ಅಂತ ವಿಚಾರ ಮಾಡಿ ನಮ್ಮಲ್ಲಿ ಸೇರಿ 30,000 30,000 30,000 ಸಬಲೀಕರಣ ಅಂದರೆ ಅವರು ಏನಾದರೂ ಉಪಯೋಗ ಮಾಡಿಕೊಂಡು ತಮ್ಮ ಮನೆ ಆರ್ಥಿಕ ಅಭಿವೃದ್ಧಿ ಮಾಡಿಕೊಳ್ಳಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡಿದ್ವಿ. 2000 ಗುಂಪುಗಳು, ಒಂದು ಗುಂಪಿನಲ್ಲಿ 3 ಜನ ಮಹಿಳೆಯರು ಇರ್ತಾರೆ. ಪ್ರತಿ ಮಹಿಳೆಗೂ ಕಡಿಮೆ ಬಡ್ಡಿ ದರದಲ್ಲಿ 15% ಬಡ್ಡಿ ದರದಲ್ಲಿ ಕೊಡ್ತೇವೆ. ಮತ್ತೆ ಬಹಳ ಖುಷಿ ಪಡ್ತಕ್ಕಂಥ ಅಂದರೆ ಪುರುಷರಿಗಿಂತ ಮಹಿಳೆಯರು ಸಾಲ ತೀರಿಸುವಲ್ಲಿ ಬಹಳ ಚತುರವರಿಗೂ ನಾವು ಮಹಿಳೆಯರಿಗೇ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ನಡೆಸ್ತಾ ಇದ್ದೇನೆ. ಮುಂದಿನ ಕಂಪನಿಯಿಂದ ಸೋಲಾರ್ ಅವರಿಂದ ರೊಟ್ಟಿ ಮಾಡುವ ಇದು ಖಾರ ಕೊಟ್ಟುವ ಸಾಲಗಳನ್ನು ಅದರಿಂದ ಸಾಲದ ರೂಪದಲ್ಲಿ ಕೊಟ್ಟು ಅವರ ಆರ್ಥಿಕ ಅಭಿವೃದ್ಧಿಗೆ ನಾವು ಪ್ರಯತ್ನ ಮಾಡ್ತೇವೆ. ನನಗೆ 2015 ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಅಂತ ವೈದ್ಯರತ್ನ ಅಂತ ಮಾಡಿದರು. ಮೊಟ್ಟ ಮೊದಲನೇ ಬಾರಿಗೆ ಡಾಕ್ಟರ್ ಸಗರದ ಅವರಿಗೆ ಕೊಟ್ಟರು, ಅವರಿಗೆ 2ನೇದಾಗಿ ಕೊಟ್ಟರು, 3ನೇದಾಗಿ ನನ್ನನ್ನು ಗುರುತಿಸಿ ರಾಜ್ಯೋತ್ಸವ ಪ್ರಶಸ್ತಿ ಸನ್ಮಾನ ಮಾಡಿದರು ವೈದ್ಯರತ್ನ ಅಂತ. 2015 ರಾಜ್ಯೋತ್ಸವ ಜಿಲ್ಲಾ ಪ್ರಶಸ್ತಿ 3ನೇದಾಗಿ ನನಗೆ ಸಿಕ್ತು ವೈದ್ಯರತ್ನ ಅಂತ. ಆಮೇಲೆ ಹೀಗೇನೆ ಎಷ್ಟು ಎಲ್ಲ ಬರ್ತಾ ಇರ್ತವೆ. ಹ್ಞೂ, ಈಗ ಸಹಕಾರಿ ರತ್ನ ಪ್ರಶಸ್ತಿ ಬಂತು, ತಮಗೆ ಏನು ಅನಿಸುತ್ತೆ ಈ ಪ್ರಶಸ್ತಿ ಬಗ್ಗೆ ಏನು ಹೇಳ್ತಿರ್ತಾವೆ? ನಾನು ಒಬ್ಬ ವೈದ್ಯನಾಗಿ ಒಂದು ಸಹಕಾರಿ ಕ್ಷೇತ್ರದಲ್ಲಿ ಸಹಿತ ಇಷ್ಟು ಅಂಶ ಅಂತ ಹೇಳ ಬಯಸ್ತೇನೆ. ಎಷ್ಟು ಮಂದಿಗೆ ಉದ್ಯೋಗವನ್ನು ಕೊಟ್ಟಿದೆ ನಿಮ್ಮ ಭ್ರಮರಾಂಬ ಪತ್ತಿನ ಸವಾಲು ಇದೆ? ನನ್ನ ಆಸ್ಪತ್ರೆಯಲ್ಲಿ 30 ಜನ ಸಿಬ್ಬಂದಿಯವರು ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಲೈನ್ಸ್ ಶಾಲೆ ಪ್ರಾರಂಭ ಮಾಡಿದ್ವಿ, ಅಲ್ಲಿ ಒಂದು 20 ಜನ ಶಿಕ್ಷಕರಿಗೆ ಉದ್ಯೋಗಾವಕಾಶ, ಜನರಿಗೆ ಕೂಲಿಯವರಿಗೆ ಸೇವೆ ಸಿಗ್ತದೆ. ಈಗ ನೋಡಿ, ನಿಮ್ಮದು ವೈದ್ಯಕೀಯ ಕ್ಷೇತ್ರ, ಕೃಷಿ ಕ್ಷೇತ್ರ, ಸಹಕಾರಿ ಕ್ಷೇತ್ರ, 3 ಕ್ಷೇತ್ರಗಳು ಅತ್ಯಂತ ಆಸಕ್ತಿದಾಯಕವಾದಂಥ ಕ್ಷೇತ್ರಗಳು. ನಿಮಗೆ ಹೇಗನಿಸುತ್ತೆ ನಿಮ್ಮ ಕೃಷಿ ಕ್ಷೇತ್ರದ ತೋಟ ಮಾಡಿದ್ದೇನೆ, ಅದರಿಂದ ಒಂದು 3 ಲಕ್ಷ ಆದಾಯ ಬರ್ತದೆ. ಮತ್ತು ಸುಮಾರು 600 ಸಾಗವಾನಿ ಟೀಕ್ ಗಿಡಗಳನ್ನು ಹಾಕಿದ್ದೆ, ಅದರಿಂದ ಒಂದು ಸುಮಾರು 20 ವರ್ಷದಿಂದ ಅದರಿಂದ ಏನು ಆದಾಯ ಇರಲಿಲ್ಲ. ಈಗ ಅದು ಒಂದು ಸುಮಾರು 15 ಲಕ್ಷದವರೆಗೆ ನಮ್ಮ ಮನೆ ಕಟ್ಟತಕ್ಕಂಥ ಮನೆಗೆ ಅದು ಸಾಗವಾನಿ ಕಟ್ಟಿಗೆ ಉಪಯೋಗ ಮಾಡಿ ಅದರ ಲಾಭ ಸಿಕ್ಕಿದೆ. ತೆಂಗು ಒಂದು 250-300 ಸಸಿಗಳನ್ನು ನೆಟ್ಟು 20 ರೂಪಾಯಿಗೆ ಹೋಲ್ಸೇಲ್ ಎಳ್ನೀರಿನ ತೆಂಗನ್ನು ಕೊಡ್ತಾರೆ. ನಮ್ಮ ಮಾವಿನ ಮರಗಳು 100 ಪೇರಲ, 100 ಚಿಕ್ಕು ಸಪೋಟ ಇದಾವೆ, ಎಲ್ಲ ಇದ್ದಾವೆ. ಆದರೂ ಈಗ ಮತ್ತೆ ಹೊಸದಾಗಿ ರೇಷ್ಮೆ ಒಂದು ಮಾಡ್ತಾ ಇದೆ, ರೇಷ್ಮೆ ಕೃಷಿ ಮಾಡ್ತಾ ಇದೆ. ಸುಮಾರು 8-9 ಲಕ್ಷ ನನಗೆ ಖರ್ಚಾಗ್ತದೆ, 4-5 ಲಕ್ಷ ಮಾತ್ರ ನನಗೆ ಉತ್ಪನ್ನ ಬರ್ತದೆ. ಆದ್ರೂ 4-5 ಲಕ್ಷ ನಮ್ಮಿಂದ ಅವರು ಬದುಕು ಚೆನ್ನಾಗಿರಲಿ ಅಂತ ಒಂದು ಇದನ್ನು. ಇನ್ನ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಏನು ಯಾವ ರೀತಿ ಒಂದು ಸಹಕಾರ ಇದೆ, ಒಂದು ಸಂಸ್ಥೆ ನಡೀಬೇಕಾದ್ರೆ ಆಡಳಿತ ಮಂಡಳಿ ಚೆನ್ನಾಗಿರಬೇಕು, ಒಗ್ಗಟ್ಟಾಗಿರಬೇಕು, ಒಳ್ಳೆ ರೀತಿಯಿಂದ ಕೆಲಸ ಮಾಡಬೇಕು ಎಲ್ಲರೂ ಸೇರಿ, ಹೇಗೆ ನಡೀತಾ ಇದೆ? ನಮ್ಮ ಆಡಳಿತ ಮಂಡಳಿ ಅಂದರೆ ಮುಂಚೆ 13 ಅದರಲ್ಲಿ ST ನಿರ್ದೇಶಕ ಮಾಡ್ಕೋಬೇಕು, ಮಹಿಳೆಯರು 2 ನಿರ್ದೇಶಕರನ್ನು ತಗೋಬೇಕಂತ ಆದೇಶ ಬಂದ ಮೇಲೆ ನಾವು 13-17 ಜನರನ್ನು ಈಗ ನಿರ್ದೇಶಕರನ್ನಾಗಿ ಮಾಡಿಕೊಂಡಿದ್ದೆ. ಆಡಳಿತ ಮಂಡಳಿ ಪ್ರಾರಂಭಿಕ ಹಂತದಿಂದಲೂ ನಮ್ಮಲ್ಲಿ ಎಲ್ಲ ನುರಿತ ನಿರ್ದೇಶಕರು ಇರುವುದರಿಂದ ಕೆಲವರು ಬ್ಯಾಂಕಿನ ಎಂಪ್ಲಾಯಿ, ಕೆಲವರು ಸೇಲ್ ಮಾಡೋದು, ಪ್ರತಿಯೊಂದು ಎಲ್ಲ ಅವರು ಗೈಡ್ ಮಾಡ್ತಾ ಇರ್ತಾರೆ. ಮತ್ತು ಅವರು ಎಲ್ಲ ಹೇಳಿದಕ್ಕೂ ನಾನು ಅಧ್ಯಕ್ಷನಾಗಿ ಅವ್ರಿಗೆ ಏನು ಹೇಳಿರ್ತೀನಿ ಅಂದರೆ, ನಿಮ್ಮ ಬಾಯಲ್ಲಿ ಮಾತು ನೀವು ಹೇಳಿದರೆ ಯಾರು ಪಾಲನೆ ಮಾಡೋದು, ಆದೇಶದ ರೂಪದಲ್ಲಿ ಬರ್ತದೆ ಮತ್ತು ಎಲ್ಲರೂ ಇದು ಮಾಡ್ತಾರೆ ಅಂತ. ನಾನು ಅಧ್ಯಕ್ಷ ಇದ್ರೂ ನೀವೆಲ್ಲರೂ ಅಧ್ಯಕ್ಷರು ಇದ್ದ ಹಾಗೇನೆ ಅಂತ ಹೇಳ್ತಾ ಇರ್ತೀನಿ. ಹಾಗಾಗಿ ಯಾರು ಏನು ಭಾವನೆ ಮಾಡೋದಿಲ್ಲ. ಆಮೇಲೆ ನಮ್ಮ ಅಧ್ಯಕ್ಷರು ಭಾರಿ ಚೆನ್ನಾಗಿದ್ದಾರಪ್ಪ ಅಂತ ಎಲ್ಲ ಅಭಿಮಾನಪೂರ್ವಕವಾಗಿ ಅವರೆಲ್ಲ ಕೆಲಸ ಮಾಡಿ ಪಗಾರ, ಮತ್ತು ಅವರಿಗೆ ಹೌಸಿಂಗ್ ಅಲೋವೆನ್ಸ್ ಎಲ್ಲ ಕೊಡ್ತೇವೆ. ಹೇಗೆ ಮುಂದಿನ ದಿನಗಳಲ್ಲಿ ಇನ್ನೂ ನಡಿಬೇಕಂತೇಳಿ ಅರ್ಬನ್ ಬ್ಯಾಂಕ್ ಆ ಟೈಪ್ ಇದಕ್ಕೆ ಹೋಗಬೇಕಾದ್ರೆ 1,000 ಕೋಟಿ ನಿಮ್ಮದು ಇದಾಗಬೇಕು 5 ವರ್ಷದೊಳಗೆ. 25 ವರ್ಷಕ್ಕೆ ನಮ್ಮ ಬೆಳ್ಳಿ ಹಬ್ಬ ಮಾಡೋದ್ರೊಳಗನೆ 1,000 ಕೋಟಿವರೆಗೂ ಬಿಸ್ನೆಸ್ ಆಗಬೇಕು. ಇನ್ನು ಹೆಚ್ಚಿನ ಶಾಖೆಗಳನ್ನು ಮಾಡಿರಿ. ಮತ್ತೆ ಆಮೇಲೆ ನೀವು ಈಗ ಸದ್ಯ RBI ಲೈಸೆನ್ಸ್ ಕೊಡ್ತಾ ಇಲ್ಲ ಅರ್ಬನ್ ಬ್ಯಾಂಕ್ ಅಂತ ಒಂದು ಸಲಹೆ ಮಾಡಿದ್ದಾರೆ. ಈಗ ನಮ್ಮ ಗುರಿ ಮುಂದೆ 1,000 ಕೋಟಿವರೆಗೂ ನಮ್ಮ ಠೇವಣಿ ಮುಟ್ಟಿಸಿ ಬಿಸಿನೆಸ್ ಮಾಡಿ ಮತ್ತು ಇನ್ನೂ ಶಾಖೆಗಳು ಒಳಗೆ ಹೊಸ ಶಾಖೆಗಳನ್ನು 2 ಶಾಖೆಗಳನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಹೊಸಪೇಟೆ, ಕೊಪ್ಪಳ ಮತ್ತು ದೇವದುರ್ಗದಲ್ಲಿ ಮಾಡ್ತಕ್ಕಂಥ ಇದಿದೆ ಯಾದಗಿರಿ. ಸೊ ಆದಾಗ ಮುಂದಿನ ಇದಾಗುತ್ತೆ, ಮತ್ತು ರೈತರಿಗಿನ್ನ ಇದು ಒಳ್ಳೆಯ ಪ್ರಮಾಣದಲ್ಲಿ ಅವರ ಒಂದು ಸೇವೆ. ಒಂದು ಇಷ್ಟು 78 ವಯಸ್ಸಲ್ಲಿ ತಾವು ಭಾಳಷ್ಟು ಉತ್ಸಾಹದಿಂದ ಭಾಳ ಚಟುವಟಿಕೆಯಿಂದ ಕೆಲಸವನ್ನು ಮಾಡ್ತಾ ಇದ್ದೀರಿ, ಹಲವಾರು ಪ್ರಶಸ್ತಿಗಳು ಬಂದಿದ್ದಾವೆ. ವೈದ್ಯಕೀಯ ಕ್ಷೇತ್ರದಲ್ಲಂತೂ ಈ ಭಾಗದಲ್ಲಿ ತಾವು ಡಾಕ್ಟರ್ ಶಿವ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವ್ರಿಗೆ ಏನು ನಿಮ್ಮ ಕಿವಿಮಾತನ್ನು ಹೇಳ್ತೀರಿ? ಕಿವಿಮಾತಂದ್ರೆ ಏನಿಲ್ಲ ಅಂತ ತಿಳ್ಕೊಂಡು ಮಾಡಬೇಕು. ಆಮೇಲೆ ನಾ ಈಗಾಗಲೇ ಹೇಳಿದ ಹಾಗೆ 2 ಮುಖ್ಯ ಮಾತುಗಳು, ಅದೇ ಸಹಕಾರಿ ಕ್ಷೇತ್ರದಲ್ಲಿ ಸಹಿತ ನಾವು ಎಲ್ಲ ಅಭಿವೃದ್ಧಿಯನ್ನು ಮಾಡಬಹುದು ಅನ್ನೋ ಒಂದು ನನ್ನ ಅಭಿಲಾಷೆ. ತಮ್ಮ ಒಂದು ಅನುಭವ ಜೊತೆಗೆ ಶ್ರೀ ಭ್ರಮರಾಂಬ ಪತ್ತಿನ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಯಾವ ರೀತಿ ಬೆಳೆದು ಬರ್ತಾ ಇದೆ, ಏನೆಲ್ಲ ಒಂದು ಸಾಲ ಸೌಲಭ್ಯಗಳು ದುಡಿಯುವ ಬಂಡವಾಳ ಇದೆ ಅಂತಕ್ಕಂಥ ವಿಚಾರ ಮುಂದಿನ ದಿನಗಳ ಎಲ್ಲರ ಬಾಯಲ್ಲಿ ಶ್ರೀ ಭ್ರಮರಾಂಬ ಪತ್ತಿನ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಅಚ್ಚಳಿಯಾಗಿ ಎಲ್ಲರ ಮನದಲ್ಲಿ ಉಳಿಯುವಂತಾಗಲಿ. ಇದಕ್ಕೆ ಆಡಳಿತ ಇರಬಹುದು, ಕೆಲಸ ಮಾಡ್ತಕ್ಕಂಥ ಕೆಲಸಗಾರರಿರಬಹುದು, ಮತ್ತು ಈ ಭಾಗದ ಜನರು ಎಲ್ಲರೂ ಕೈ ಜೋಡಿಸಿ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡದಕ್ಕೆ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ 2022 ಸಹಕಾರಿ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಮಸ್ಕಿಯ ಶ್ರೀ ಬ್ರಹ್ಮಪತಿನ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಅಧ್ಯಕ್ಷರು ಡಾಕ್ಟರ್ ಪಿಜಿ ಬಾಲೋತಿ. ಬನ್ನಿ, ಡೆಂಗಿ ಮತ್ತು ಚಿಕನ್ ಗುನಿಯಾ ತಡೆಗಟ್ಟೋಣ. ರೋಗ ಲಕ್ಷಣಗಳು ಇದ್ದಕ್ಕಿದ್ದಂತೆ ತೀವ್ರ ಜ್ವರ, ಮೈಕೈ ನೋವು ಮತ್ತು ಕೀಳು ನೋವು, ತೀವ್ರವಾದ ತಲೆನೋವು, ಹೆಚ್ಚಾಗಿ ಹಣೆ ಮುಂಭಾಗ, ಕಣ್ಣಿನ ಹಿಂಭಾಗದ ನೋವು, ಈ ರೋಗ ಲಕ್ಷಣಗಳು ಎಚ್ಚರವಿರಲಿ ಕಂಡು ಕಳ್ಳರು ನಿಮ್ಮ ಹಣಕಾಸು ಮಾಹಿತಿ ಹೀರಿಕೊಳ್ತಾರೆ, ಕಳ್ಳರು ನಿಮ್ಮ ಹಣಕಾಸು ಮಾಹಿತಿ ಹೀರಿಕೊಳ್ತಾರೆ. ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲಿ. ಹಾ, ತಿಳಿಯಿರಿ, ರಿಸರ್ವ್ ಬ್ಯಾಂಕಿನ ಏಕೀಕೃತ ಲೋಕಪಾಲ ಯೋಜನೆಯಡಿ ರಾಷ್ಟ್ರೀಯ ಜಾಗೃತಿ ಅಭಿಯಾನದ ಭಾಗವಾಗಿ ನಿಮ್ಮನ್ನು ಎಚ್ಚರಿಸಲು ಈ ಸಂದೇಶವನ್ನು ಕೊಡಲಾಗಿದೆ. ಈಗ ಕೇಳಿ ರೀತಿ ಇದೆ. ಮಾನವಿ ಮಾರುಕಟ್ಟೆಯ ಬೆಲೆ ಹತ್ತಿ 7,500 to 8,000 ರೂಪಾಯಿಗಳು, ಭತ್ತ 1,770 to 1,850 ರೂಪಾಯಿಗಳು, ಭತ್ತ ಹಳೆ ಸೋನ ಮುಸರಿ 1,950 to 3,255 ರೂಪಾಯಿಗಳು. ಅದೇ ರೀತಿ ರಾಯಚೂರು ಮಾರುಕಟ್ಟೆಯ ಪೇಟೆ ಧಾರಣೆ ರೀತಿಯಿದೆ. ಹತ್ತಿ ಹೈಬ್ರಿಡ್ 44 ಗುಂಗ್ರಿ, ನೆಲಗಡಲೆ ಶೇಂಗಾ ಗುಂಗ್ರಿ 3,755 to 3,755 ರೂಪಾಯಿಗಳು, ಭತ್ತ ರಾಜಹಂಸ 1,675 to 1,675 ರೂಪಾಯಿಗಳು, ಭತ್ತ ಸೋನಾ ಮುಸರಿ 1,553 to 2,499 ರೂಪಾಯಿಗಳು. ಅದೇ ರೀತಿ ತೊಗರಿ ಕೆಂಪು ತೊಗರಿ 5,866 to 6,000. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ, ನಿಮ್ಮ ಮಕ್ಕಳ ಬೆಳವಣಿಗೆಯನ್ನ ಗಮನಿಸುತ್ತೀರಿ? ಕೈ ತುತ್ತಾಗುವುದು, ವಯಸ್ಸಿಗೆ ತಕ್ಕಂತೆ ಬೆಳವಣಿಗೆ ಇಲ್ಲದಿರುವುದು, ಇಂತಹ ಲಕ್ಷಣಗಳು ಕಂಡು ಬಂದರೆ ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಪೌಷ್ಟಿಕ ಆಹಾರ ನೀಡಿ, ನಿಮ್ಮ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಪ್ರಕಟಣೆ. ಈಗ ಕೇಳಿ, ವಡವಟ್ಟಿ ಗ್ರಾಮದ ಬೆನಕಮ್ಮ ಮತ್ತು ಸಂಗಡಿಗರಿಂದ ಲಂಬಾಣಿ ಬಾಬುರೋ ಸೇನಾ ಬಾಬುರೋ ಸೇನಾ ಬಾಬುರೋ ಸೇನಾ ಬಾಬುರೋ ಸೇನಾ ಬಾಬುರೋ ಸೇನಾ ಬಾಯ್ ನಂದೀನು.